ಪ್ರಾಥಮಿಕ ಶೈಕ್ಷಣಿಕ ಸಮೀಕ್ಷೆ ಕಾರ್ಯ ಚುರುಕುಗೊಳಿಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ, ಲೋಕಾಯುಕ್ತ ತನಿಖೆಗೆ ಬಿಜೆಪಿ ಒತ್ತಾಯ. ಗೃಹಜ್ಯೋತಿ ಗ್ರಾಹಕರಿಗೆ ಪರಿಷ್ಕೃತ ಬಿಲ್, ಶೀಘ್ರದಲ್ಲೇ ವಿತರಣೆ ಬೆಸ್ಕಾಂ. ಸ್ವಚ್ಛತಾ ಹೀ ಸೇವಾ ಅಭಿಯಾನ, ರಾಜ್ಯದ ವಿವಿಧೆಡೆ ಶ್ರಮದಾನದ ಮೂಲಕ ಜನರಲ್ಲಿ ಅರಿವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಬದಲಾಗುತ್ತಿರುವ ಹವಾಮಾನದ ದುಷ್ಪರಿಣಾಮ ಹಾಗೂ ಹವಾಮಾನ ವೈಪರೀತ್ಯದ ಸವಾಲುಗಳ ನಿರ್ವಹಣೆ ಕುರಿತು ಅರಿವು ಹಾಗೂ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಸರಣಿ ಹವಾಮಾನ ಮಿತ್ರ. ಪ್ರತಿ ತಿಂಗಳ 2 ಹಾಗೂ 4ನೇ ಶುಕ್ರವಾರ ಸಂಜೆ 6:50ಕ್ಕೆ ಕೃಷಿರಂಗದಲ್ಲಿ ರಾಜ್ಯವ್ಯಾಪಿ ಜಾಲದಲ್ಲಿ ಹವಾಮಾನ ಮಿತ್ರ. ಪ್ರಾಯೋಜಕರು ಅರಣ್ಯ, ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆಯ ಪರಿಸರ ನಿರ್ವಹಣಾ ಮತ್ತು ನೀತಿ ಸಂಶೋಧನಾ ಸಂಸ್ಥೆ. ಆಕಾಶವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪರಿಸರ ಇಲಾಖೆ ಅಡಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯ ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ. ಸಂಚಕಾರ ಮಾಡದಿರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ. ಇರುವುದೊಂದೇ ಭೂಮಿ, ಇರುವುದೊಂದೇ ಭೂಮಿ, ತುಳಿಯದಿರಿ ಕೇಡಿನ ದಾರಿ. ಇರುವುದೊಂದೇ ಭೂಮಿ, ತುಳಿಯದಿರಿ ಕೇಡಿನ ದಾರಿ. ಹಸಿರನ್ನು ಉಸಿರಿಗೆ ಸಂಚಕಾರ ಮಾಡದಿರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ. ಆತ್ಮೀಯ ಕೇಳುಗರಿಗೆ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು, ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ತಾವು ಪ್ರಶ್ನೆ ಅಥವಾ ಸಂದೇಶವನ್ನು ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342-06-3488 9342-06-3488 ಇಮೇಲ್ ವಿಳಾಸ ಹೀಗಿದೆ dcc-empri@karnataka.gov.in. ಮತ್ತೊಮ್ಮೆ ಕೇಳಿ dcc-empri@karnataka.gov.in. ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ನಾನು ಮಹೇಶ್, ಪರಿಸರ ನಿರ್ವಹಣಾ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲ ಶ್ರೋತೃಗಳಿಗೂ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಈ ದಿನ ನಾವು ಏನು ಹವಾಮಾನ ಮಿತ್ರ ಕಾರ್ಯಕ್ರಮಗಳು ಹಿಂದೆ ಎರಡು ಜರುಗಿದೆ, ಆ ಒಂದು ಕಾರ್ಯಕ್ರಮಗಳಲ್ಲಿ ಬಂದಂತಹ ಸಲಹೆಗಳನ್ನ ವಿಶ್ಲೇಷಣೆ ಮಾಡಿ ನಿಮ್ಮುಂದೆ ನಮ್ಮ ಸಂಸ್ಥೆಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ಚಕ್ರವರ್ತಿಯವರು ಅವಕ್ಕೆ ಉತ್ತರಗಳನ್ನ ಕೊಡ್ತಾರೆ. ತದನಂತರದಲ್ಲಿ ಈ ಒಂದು ಹವಾಮಾನ ವಿಷಯಕ್ಕೆ ಕುರಿತಾಗೆ, ಅದರಲ್ಲೂ ಪ್ರಮುಖವಾಗಿ ಈ ಒಂದು ಕೃಷಿ ಚಟುವಟಿಕೆಗಳಿಗೆ ಯಾವ ರೀತಿಯಾದಂತಹ ಒಂದು ಸಲಹೆಗಳನ್ನ ಕೊಡಬಹುದು ಈ ಒಂದು ಹವಾಮಾನ ಬದಲಾವಣೆ ವೈಪರೀತ್ಯ ಬದಲಾವಣೆಯಿಂದಾಗಿ ಅನ್ನೋದ್ರ ಬಗ್ಗೆ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ MH ಮಂಜುನಾಥ್ರವರು ತಮ್ಮ ಮುಂದೆ ವಿವರಗಳನ್ನ ಮಂಡಿಸಲಿದ್ದಾರೆ. ಈ ಒಂದು ವಿಷಯಗಳನ್ನ ಎಲ್ಲ ಶ್ರೋತೃಗಳು ಕೇಳಿ ಅವರ ಒಂದು ಅನಿಸಿಕೆಗಳನ್ನ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ತಿಳಿಸಬೇಕು ಅಂತಂದ್ಬಿಟ್ಟು ಈ ಮೂಲಕ ಕೋರ್ಕೊಂತೀನಿ. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ. ನಾನು CS ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ ಬೆಂಗಳೂರು. ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದರೆ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ಗದಗಿನಲ್ಲಿ 4 ಸೆಂಟಿಮೀಟರ್, ಕುಮಟಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 5 ಸೆಂಟಿಮೀಟರ್, ಪರಶುರಾಂಪುರ ಚಿತ್ರದುರ್ಗ ಜಿಲ್ಲೆಯಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ, ಬಂಗಾಳ ಉಪಸಾಗರದ ಉತ್ತರ ಭಾಗದಲ್ಲಿ ಸರ್ಕ್ಯುಲೇಷನ್ 5.8 ಕಿಲೋಮೀಟರ್ ಎತ್ತರದವರೆಗೆ ಇದ್ದು, ಇದರ ಪರಿಣಾಮದಿಂದ September 25 ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಇದರ ಪ್ರಭಾವದಿಂದ ಕರಾವಳಿ ಜಿಲ್ಲೆಗಳಲ್ಲಿ September 23 September 30 ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು, September 24 September 28 ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ September 24 September 26 ಹಲವು ಕಡೆ, September 27 September 30 ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಹಾವೇರಿ ಹಾಗೂ ಗದಗ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು, September 26 September 28 ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ September 24 September 30 ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ September 24 September 28 ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ರಾಜ್ಯವ್ಯಾಪಿ ಪ್ರಸಾರದ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಹವಾಮಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುನಾಥ್ MH ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಮಂಜುನಾಥ್ ಸರ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ನಮ್ಮ ರೈತರಿಗೆ ನಾವು ಪ್ರತಿ ವಾರ ಹವಾಮಾನ ಮಿತ್ರ ಕಾರ್ಯಕ್ರಮವನ್ನು ತಿಳಿಸಿಕೊಡ್ತಾ ಇದ್ದೇವೆ. ಬೇರೆ ಬೇರೆ ತಮ್ಮಂತ ಸಂಪನ್ಮೂಲ ವ್ಯಕ್ತಿಗಳು ಬಂದು ಇಲ್ಲಿ ಉಪಯುಕ್ತ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಮಳೆಯ ವಾತಾವರಣ ಯಾವ ತರ ಇದೆ, ಎಲ್ಲೆಲ್ಲಿ ಮಳೆ ಬೀಳ್ತಾ ಇದೆ, ಎಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ, ಎಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ, ಎಲ್ಲಿ ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಇದೆ, ಮತ್ತೆ ಯಾವ್ದರ ಪರ್ಯಾಯ ಮಾರ್ಗವನ್ನ ತಾವು ಅನುಸರಿಸಬೇಕು ಅನ್ನೋದನ್ನ ನಮ್ಮ ತಜ್ಞರು ಈಗಾಗಲೇ ರೈತರಿಗೆ ನೀಡಿದ್ದಾರೆ. ಇವತ್ತು ಕೂಡ ತಾವು ಒಬ್ಬ ಹವಾಮಾನ ತಜ್ಞರಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ರೈತರಿಗೆ ಮತ್ತು ವಿಶ್ವವಿದ್ಯಾಲಯದ ಕಾರ್ಯಚಟುವಟಿಕೆಗಳಿಗೆ ತಾವು ಮಾರ್ಗದರ್ಶನ ನೀಡ್ತಾ ಬರ್ತಾ ಇದ್ದೀರಿ. ಇವತ್ತು ನಮ್ಮ ಆಕಾಶವಾಣಿಯ ಮೂಲಕ ಈ ಒಂದು ಹವಾಮಾನ ಮಿತ್ರ ಕಾರ್ಯಕ್ರಮದ ಮೂಲಕ ಕೃಷಿ ಮೇಲೆ ಯಾವ ತರ ಪರಿಣಾಮ ಉಂಟು ಮಾಡ್ತಾ ಇದೆ, ಮತ್ತೆ ಈ ಒಂದು ಪರಿಣಾಮವನ್ನ ತಾವು ಎದುರಿಸುವುದು ಹೇಗೆ, ಯಾವ ತರ ಮಾರ್ಗ ಇದಾವೆ, ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ರೈತ ಬಾಂಧವರಿಗೆ ನೀಡಬೇಕು. ಡಾಕ್ಟರ್ ಮಂಜುನಾಥ್ ಅವರೇ ನಮಸ್ತೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ, ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಅಂತೇಳಿ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಜಿಕೆವಿಕೆಯಲ್ಲಿ ಕೃಷಿ ಹವಾಮಾನ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ತಮಗೆ ಏನಪ್ಪಾ ಅಂತಂದ್ರೆ, ಹವಾಮಾನ ಬದಲಾವಣೆ ಅಂದ್ರೆ ಏನು, ಇದಕ್ಕೆ ಮೂಲ ಕಾರಣಗಳೇನು, ಈ ಹವಾಮಾನ ಬದಲಾವಣೆಯಿಂದ ನಮ್ಮ ಕೃಷಿ ಮತ್ತೆ ತೋಟಗಾರಿಕೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಮತ್ತೆ ಈ ಒಂದು ಪರಿಣಾಮಗಳನ್ನ ನಾವು ಯಾವ ರೀತಿ ಎದುರಿಸಬೇಕು ಅಂತೇಳಿ ರೈತರಿಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಹವಾಮಾನ ಬದಲಾವಣೆ, ನೀವು ಇತ್ತೀಚೆಗೆ ಈ ಪದನ ತುಂಬಾನೇ ಕೇಳಿರ್ತೀರಾ. ಏನಪ್ಪಾ ಅಂತಂದ್ರೆ, ಜಾಗತಿಕವಾಗಿ ನಮ್ಮ ಏನು ಈ ಒಂದು ಉಷ್ಣಾಂಶ ಇರ್ಬೋದು ಅಥವಾ ಮಳೆಯ ಪ್ರಮಾಣ ಅಥವಾ ಹಂಚಿಕೆ, ಅದೇ ರೀತಿ ಇತರೆ ಹವಾಮಾನ ಅಂಶಗಳಾದ ಗಾಳಿ ಇರ್ಬೋದು, ಮೋಡ ಇರ್ಬೋದು, ಲೈಟ್ ಇರ್ಬೋದು, ಈ ತರದ್ರಲ್ಲಿ ದೀರ್ಘಕಾಲಿಕ ವ್ಯತ್ಯಾಸ ಆಗೋದನ್ನ ಹವಾಮಾನ ಬದಲಾವಣೆ ಅಂತ ಕರಿತೀವಿ. ಇಲ್ಲಿ ನೀವು ಜಾಗತಿಕವಾಗಿ ತಗೊಳೋದಾದ್ರೆ, ಯಾಕೆ ನಾವು ಇದಕ್ಕೆ ಇಷ್ಟೊಂದು ಮಹತ್ವ ಕೊಡಬೇಕು ಅನ್ನೋದಾದ್ರೆ ನೋಡಿ, ನೀವು ಕಳೆದ ಶತಕ ಅಥವಾ 850 ಒಂದು 100 ವರ್ಷಗಳ ಕಾಲ ತಗೊಂಡಾಗ, ನಮ್ಮ ಒಂದು ಈ ಪ್ರೀ ಇಂಡಸ್ಟ್ರಿಯಲೈಸೇಷನ್ ಅಥವಾ ನಾವು ಏನು ಕೈಗಾರಿಕೀಕರಣಕ್ಕೆ ಮುಂಚಿತವಾಗಿ ಒಟ್ಟಾರೆಯಾಗಿ ಸುಮಾರು ಟೆಂಪರೇಚರ್ ಅಂದ್ರೆ ಈ ಉಷ್ಣಾಂಶ ಜಾಸ್ತಿ ಆಗೋದಕ್ಕೆ 100 ವರ್ಷ ಕಾಲ ತಗೊಂತಂತೆ. ಅಂದ್ರೆ ಸುಮಾರು 0.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಜಾಸ್ತಿ ಆಗೋದಕ್ಕೆ ನಮ್ಗೆ ಇಂಡಸ್ಟ್ರಿಯಲೈಸೇಷನ್ ಗಿಂತ ಮುಂಚೆ 100 ವರ್ಷಗಳ ಕಾಲ ತಗೊಂತು. ಆದ್ರೆ ಈಗ ನೀವು ಇತ್ತೀಚೆಗೆ ಒಂದು 2000 ಇತ್ತೀಚೆಗೆ ತಗೊಳೋದಾದ್ರೆ 1.5 ಡಿಗ್ರಿ ಸೆಲ್ಸಿಯಸ್ ಕೇವಲ 25 ವರ್ಷಗಳಲ್ಲೇ ನಾವು ಉಷ್ಣಾಂಶ ಹೆಚ್ಚಾಗಿರೋದನ್ನ ಕಂಡು ಬರ್ತಿದೆ. ಸರಿ, ಉಷ್ಣಾಂಶ ಹೆಚ್ಚಾದ್ರೆ ಏನ್ ತೊಂದರೆ ಆಗುತ್ತೆ? ಖಂಡಿತವಾಗ್ಲು ಇಲ್ಲಿ ಏನಾಗುತ್ತೆ, ಒಂದು ಈ ಉಷ್ಣಾಂಶ ಹೆಚ್ಚಾಗೋದ್ರಿಂದ ನಮ್ಮಲ್ಲಿ ಮಳೆಯ ಪ್ರಮಾಣ ಅಷ್ಟೇ ಇದ್ರು ಹಂಚಿಕೆಯಲ್ಲಿ ವ್ಯತ್ಯಾಸ ಆಗ್ತಿದೆ. ನಮ್ಮ ಸಮುದ್ರ ಮಟ್ಟ ಸುಮಾರು 19 ಸೆಂಟಿಮೀಟರ್ ಜಾಸ್ತಿ ಆಗಿದೆ. ಇದೇ ರೀತಿ ಮುಂದುವರಿತಾ ಹೋದ್ರೆ ನಮ್ಗೆ ಒಂದು 5-10% ಇಳುವರಿ ಲಾಸ್ ಆಗುವಂತ ನಮ್ಗೆ ತಿಳಿದು ಬಂದಿರುತ್ತದೆ. ಸೊ ಇಲ್ಲಿ ಮತ್ತೆ ಇನ್ನೊಂದು ಅಂಶ ಏನಪ್ಪಾ ಅಂತಂದ್ರೆ, ನೀವು 130,000 ನಾವು ತಗೊಂಡಿದ್ದೆ ಆದ್ರೆ 2016 ವಾರ್ಮೆಸ್ಟ್ ಇಯರ್ ಅಂತ ಕರೀತಾರೆ. ಅದೇ ರೀತಿ ಏನು ನಮ್ಮ ಈ ರಾತ್ರಿಯ ಉಷ್ಣಾಂಶ ಮತ್ತೆ ಬೆಳಗಿನ ಉಷ್ಣಾಂಶಗಳು ಹೆಚ್ಚಾಗ್ತಿದೆ, ಈ ರೀತಿ ಹೆಚ್ಚಾಗೋದ್ರಿಂದ ಇದು ನೇರವಾಗಿ ಕೃಷಿ ಮೇಲೆ ಪರಿಣಾಮನ ಬೀರ್ತಾ ಇದೆ. ಅದೇ ರೀತಿ ನಾವು ನಮ್ಮ ಭಾರತ ದೇಶದಲ್ಲಿ ತಗೊಂಡೋದಾದ್ರೆ ನೋಡಿ, ಈ ಒಂದು ಹವಾಮಾನ ಬದಲಾವಣೆ ಅಥವಾ ಈ ಉಷ್ಣಾಂಶ ಏರುಪೇರು ಆಗೋದ್ರಿಂದ ವಿಶೇಷವಾಗಿ ನಾವೇನು ಕನಿಷ್ಠ ಉಷ್ಣಾಂಶ ಅಂತ ಹೇಳ್ತೀವಿ, ಇದು ಮಳೆಗಾಲದಲ್ಲಿ 1 ಡಿಗ್ರಿಯಷ್ಟು ಜಾಸ್ತಿ ಆಗ್ತಿದೆ. ಅದೇ ರೀತಿ ಚಳಿಗಾಲದಲ್ಲಿ 1.1 ಡಿಗ್ರಿಯಷ್ಟು ಜಾಸ್ತಿ ಆಗ್ತಿದೆ. ಇದರ ಪರಿಣಾಮ ನಾವು ನೇರವಾಗಿ ಈಗ ಕಾಣ್ತಾ ಇದೀವಿ. ಅದೇ ರೀತಿ ನೀವು ಗರಿಷ್ಠ ಉಷ್ಣಾಂಶ ತಗೊಂಡೋದೇ ಆದ್ರೆ ಮಳೆಗಾಲದಲ್ಲಿ 0.8 ಡಿಗ್ರಿ ಸೆಲ್ಸಿಯಸ್ ಆಗ್ತಿದೆ, ಚಳಿಗಾಲದಲ್ಲಿ 0.7 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗ್ತಿದೆ. ಇದರ ಜೊತೆಗೆ 2-2.5% ಮಳೆ ಜಾಸ್ತಿ ಆಗಿದೆ. ಆದ್ರೆ ಮಳೆಯ ಹಂಚಿಕೆಯಲ್ಲಿ ವ್ಯತ್ಯಾಸ ಆಗ್ತಿದೆ. ನಾವು ಕಳೆದ 1 ಅಥವಾ 2 ನೋಡೋದಾದ್ರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಪೂರ್ವ ಮುಂಗಾರು ಮಳೆಗಳು ಜಾಸ್ತಿ ಆಗ್ತಿದೆ, ಹಿಂಗಾರು ಮಳೆಗಳು ಜಾಸ್ತಿ ಆಗ್ತಿದೆ. ಆದ್ರೆ ನಾವು ಮುಂಗಾರು ಮಳೆ ಅಂತ ಬಂದಾಗ ಅದ್ರ ಪ್ರಮಾಣ ಕಡಿಮೆ ಆಗ್ತಿದೆ. ಒಟ್ಟಾರಾಗಿ ಸರಾಸರಿಯಾಗಿ ನಾವು ವಾರ್ಷಿಕ ಮಳೆ ತಗೊಂಡಾಗ ಅಷ್ಟೇ ಇರುತ್ತೆ. ಇದಕ್ಕೆ ಮುಖ್ಯವಾದ ಕಾರಣಗಳು ಏನಪ್ಪಾ ಅಂತಂದ್ರೆ, ನಾವು ನೀವೆಲ್ಲ ಕೇಳಿರ್ಬೋದು ಹಸಿರು ಮನೆ ಅನಿಲ ಅಥವಾ ಹಸಿರು ಮನೆ ಅನಿಲದ ಎಫೆಕ್ಟ್ ಅಂತ. ಬಹಳ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಏನಪ್ಪಾ ಅಂತಂದ್ರೆ, ನಮ್ಗೆ ಸೂರ್ಯನಿಂದ ಬೆಳಕು ಕಿರಣಗಳ ಮುಖಾಂತರ ಬರುತ್ತೆ. ಈ ಮುಖಾಂತರನ ನಮ್ಮ ಅಟ್ಮಾಸ್ಫಿಯರ್ ಅಥವಾ ಭೂಮಿ ಅಬ್ಸರ್ವ್ ಮಾಡ್ಕೊಂಡು ಮತ್ತೆ ಹೊರಸೂಸುತ್ತೆ. ಈ ಹೊರಸೂಸಿ ಅವು ಆಚೆ ಹೋಗ್ಬೇಕು. ಆದ್ರೆ ನಮ್ಮ ವಾತಾವರಣದಲ್ಲಿ ಈ ಹಸಿರು ಅನಿಲಗಳು ಯಾವ್ದಪ್ಪ, ಇಂಗಾಲದ ಡೈಆಕ್ಸೈಡ್ ಇರ್ಬೋದು, ಮೀಥೇನ್ ಇರ್ಬೋದು, ಅಥವಾ ನೈಟ್ರಸ್ ಆಕ್ಸೈಡ್ ಇರ್ಬೋದು, ಅಥವಾ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಇರ್ಬೋದು, ಇವು ಈ ಭೂಮಿಯಿಂದ ಮತ್ತೆ ಹೊರಸೂಸುವ ಕಿರಣಗಳನ್ನ ಆಚೆ ಹೋಗೋದಕ್ಕೆ ಬಿಡೋದಿಲ್ಲ. ಈ ಆಚೆ ಹೋಗಕ್ಕೆ ಬಿಡದಿದ್ದಾಗ ಏನಾಗುತ್ತೆ, ಭೂಮಿಯ ವಾತಾವರಣ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಇದಕ್ಕೆ ನೀವು ವಿಶೇಷವಾಗಿ ಅನುಭವಿಸ್ಬೇಕು ಅಂತಂದ್ರೆ, ನೀವ್ ಯಾರಾದ್ರೂ ಈ ಹಸಿರು ಮನೆಗಳು ನಾವು ಗ್ರೀನ್ ಹೌಸಸ್ ಕಟ್ಟಿರ್ತಾರಲ್ಲ, ಅಲ್ಲಿ ಒಳಗಡೆ ಹೋದ್ರೆ 1-2 ನಿಮಿಷದ ಮೇಲೆ ನಾವು ಅಲ್ಲಿ ಇರಕ್ ಆಗೋದಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ಈ ಒಂದು ರೇಡಿಯೇಷನ್ ಅಬ್ಸರ್ವ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಅನಾನುಕೂಲ ಆಗುತ್ತೆ. ಅದೇ ರೀತಿ ಭೂಮಿನಲ್ಲೂ ಸಹ ಈ ರೇಡಿಯೇಷನ್ ಆಚೆ ಹೋಗುವಂತ ರೇಡಿಯೇಷನ್ ಟ್ರ್ಯಾಪ್ ಆಗಿ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಈ ಟೆಂಪರೇಚರ್ ಇನ್ಕ್ರೀಸ್ ಆಗೋದ್ರಿಂದ ಏನಪ್ಪ ಆಗುತ್ತೆ ಅಂತಂದ್ರೆ ಮಳೆಗಳ ಪ್ರಮಾಣ ಅಷ್ಟೇ ಇದ್ರೂ ಸಹ ಮಳೆ ಬೀಳುವ ಅಥವಾ ಹಂಚಿಕೆಗಳು ವ್ಯತ್ಯಾಸ ಆಗ್ತಿದ್ದಾವೆ. ಮತ್ತೆ ಈ ನಾವು ಹವಾಮಾನದಿಂದ ಆಗಂತ ಅತಿವೃಷ್ಟಿ ಅನಾವೃಷ್ಟಿಗಳು ಜಾಸ್ತಿ ಆಗ್ತಿದೆ. ನೀವು ತಗೊಳೋದೇ ಆದ್ರೆ ಬರ ಪರಿಸ್ಥಿತಿಗಳು ಜಾಸ್ತಿ ಆಗ್ತೈತೆ, ನೆರೆ ಪರಿಸ್ಥಿತಿ ಜಾಸ್ತಿ ಆಗುತ್ತೆ, ಈ ಉಷ್ಣ ಗಾಳಿ ಅಥವಾ ಬಿಸಿ ಗಾಳಿ ಹೀಟ್ ವೇವ್ ಅಂತ ಏನ್ ಕರಿತೀವೋ ಅವು ಜಾಸ್ತಿ ಆಗ್ತಿವೆ. ಈ ತರ ಆಗೋದ್ರಿಂದ ಇದರ ಪರಿಣಾಮ ನೇರವಾಗಿ ಕೃಷಿ ಮೇಲೆ ಬೀಳುತ್ತೆ. ನೀವು ಉದಾಹರಣೆ ನಾವು ಕರ್ನಾಟಕನೇ ತಗೊಳೋದಾದ್ರೆ ಕಳೆದ 23-24 ವರ್ಷಗಳಲ್ಲಿ ಕೇವಲ 7 ವರ್ಷ ಮಾತ್ರ ನಾವು ಸಾಮಾನ್ಯವಾದ ಮಳೆಯನ್ನ ಪಡೆದುಕೊಂಡಿದೀವಿ. 16 ವರ್ಷಗಳ ಕಾಲ ನಾವು ಕರ್ನಾಟಕದಲ್ಲಿ ಬರ ಪರಿಸ್ಥಿತಿಯನ್ನ ಎದುರಿಸಿದೀವಿ. ಕೇವಲ ಒಂದು 3-4 ವರ್ಷ ನಾವು ತಗೊಳೋದೇ ಆದ್ರೆ ನೆರೆನೂ ಅನುಭವಿಸಿದೀವಿ ಮತ್ತೆ ಬರನು ಅನುಭವಿಸಿದೀವಿ. ಅಂದ್ರೆ ಈ ತರ ಅತಿವೃಷ್ಟಿ ಅನಾವೃಷ್ಟಿ ಈ ಹವಾಮಾನ ಬದಲಾವಣೆಯಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದ್ರ ಪರಿಣಾಮ ನಾವು ಈಗ ನೀವು ಬೆಳೆಗಳ ಮೇಲೆ ತಗೊಳೋದೇ ಆದ್ರೆ ಯಾವ ರೀತಿ ನಮ್ಗೆ ಬೆಳೆಗಳ ಮೇಲೆ ವ್ಯತ್ಯಾಸ ಆಗ್ತವೆ ಅಂತ ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ನಮ್ಗೆ ಮುಖ್ಯವಾಗಿ ಒಂದು ನಿಮ್ಗೆ ಬೆಳೆಯ ವಿವಿಧ ಹಂತಗಳಲ್ಲಿ ವ್ಯತ್ಯಾಸ ಆಗುತ್ತೆ. ನಿಮ್ಗೆ ಉದಾಹರಣೆ ಸಹಿತ ಹೇಳೋದಾದ್ರೆ ನಾನು, ನೀವು ಮಾವಿನ ಹಣ್ಣನ್ನು ಬೆಳೆ ತಗೊಳ್ರಿ ಈ ಅಥವಾ ಗ್ರೇಪ್ಸ್ ತಗೊಳ್ಳಿ, ವಿಶೇಷವಾಗಿ ನಾವು ದ್ರಾಕ್ಷಿ ಹಣ್ಣಲ್ಲೇ ಹೇಳೋದಾದ್ರೆ ಈ ಟೆಂಪರೇಚರ್ 2-3 degrees ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಅದು ಈ ಹೂವು ಬಡ್ ಅಂದ್ರೆ ನಾವು ಮೊಗ್ಗಿಂದ ಹೂವು ಆಗ ಹಂತಕ್ಕೆ 17 ಮುಂಚಿತವಾಗಿ ಬರೋ ಸಾಧ್ಯತೆಗಳಿರ್ತವೆ. ಅದೇ ರೀತಿ ಅದು ಒಡೆಯಿಂದ ನಾವೇನು ಬಂಚಲ್ ಬರ್ತೈತೆ ಅಲ್ಲಿಂದ ಮತ್ತೆ ಕೊಯ್ಲಿಗೆ 46 ಮುಂಚೆ, ಅಂದ್ರೆ ನಾನು ನಿಮ್ಗೊಂದು ಉದಾಹರಣೆ ಹೇಳೋದಾದ್ರೆ ಈ ರೀತಿ ವಿವಿಧ ಹಂತಗಳಲ್ಲಿ ವ್ಯತ್ಯಾಸ ಆಗ್ತಾ ಹೋಗೋದನ್ನ ಕಾಣಬಹುದು. ಅದೇ ರೀತಿ ನೀವು ಮಾವಿನ ಹಣ್ಣಲ್ಲಿ ತಗೊಳೋದೇ ಆದ್ರೆ ಈ ನಾವೇನು ಹೂವು ಆಗುತ್ತಲ್ಲ ಅಂದ್ರೆ ಹೂವು ಆಚೆ ಬರೋದು ಅಥವಾ ಇನಿಷಿಯೇಷನ್ ಆಫ್ ಫ್ಲವರ್ ಅಂತ ಏನ್ ಹೇಳ್ತೀವಿ ಅದೇನಾಗುತ್ತೆ ದಿನಗಳು ಜಾಸ್ತಿ ತಗೊಳತ್ತೆ ಅಥವಾ ಆಗೋದಿಲ್ಲ. ಇನ್ನೊಂದ್ ಕಡೆ ಏನಾಗುತ್ತೆ ನೀವು ಫ್ಲವರ್ ಡ್ರಾಪ್ನು ನೋಡಬಹುದು. ಅದೇ ರೀತಿ ಈ ಬೆಳೆಗಳ ಅದರ ಶರೀರ ಕ್ರಿಯೆಗಳ ಬಗ್ಗೆ ಈಗ ಉದಾಹರಣೆ ಹೇಳೋದಾದ್ರೆ ನಿಮ್ಗೆ ನಾವು ಫಿಸಿಯಾಲಜಿಕಲ್ ಅಂತ ಏನ್ ಹೇಳ್ತೀವಿ ಮೇಜರ್ ಆಗಿ ಈ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆಗೋದ್ರಿಂದ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಇದ್ರ ಎಫೆಕ್ಟ್ ಯಾಕೆ ಅಂತಂದ್ರೆ ಗಿಡಗಳಿಗೆ ತಮ್ಗೆಲ್ಲ ಗೊತ್ತಿದೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮುಖಾಂತರ ಆಹಾರನ ಉತ್ಪಾದನೆ ಆಗ್ತವೆ. ಈ ಒಂದು ಕ್ರಿಯೆಗೆ ಬೇಕಾಗಿರೋದ್ ಏನಪ್ಪ ನಮ್ಗೆ ಬೆಳಕು ಬೇಕು ನೀರು ಬೇಕು ಮತ್ತೆ ಇಂಗಾಲದ ಡೈಆಕ್ಸೈಡ್ ಬೇಕು. ಈ ಎಲ್ಲಾ ಅಂಶಗಳು ಈ ಹವಾಮಾನ ಬದಲಾವಣೆಯಿಂದ ವ್ಯತ್ಯಾಸ ಆಗೋದ್ರಿಂದ ನೇರವಾಗಿ ಇಳುವರಿಗಳ ಮೇಲೆ ವ್ಯತ್ಯಾಸ ಆಗುತ್ತೆ. ಅದೇ ರೀತಿ ಈ ಕೃಷಿ ಅಥವಾ ತೋಟಗಾರಿಕಾ ಬೆಳೆಗಳ ಗುಣಮಟ್ಟದಲ್ಲಿ ಅಂದ್ರೆ ಕ್ವಾಲಿಟಿನಲ್ಲೂ ವ್ಯತ್ಯಾಸ ಆಗುತ್ತೆ. ನಿಮ್ಗೆ ಉದಾಹರಣೆ ಹೇಳೋದಾದ್ರೆ ಈ ಟೆಂಪರೇಚರ್ ಜಾಸ್ತಿ ಆದಂಗೆ ಈ ನಾವೇನು ದ್ರಾಕ್ಷಿ ನಾವು ವೈನ್ ಬಳಸ್ತೀವಿ ಆ ತಳಿಗಳಲ್ಲಿ ಅಸಿಡಿಟಿ ಇರಬಹುದು ಅಥವಾ ಅದರದ್ದು ಕಲರ್ ಪಿಗ್ಮೆಂಟೇಷನ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ನಿಮ್ಗೆ ಈ ಪರ್ಟಿಕ್ಯುಲರ್ಲಿ ಮ್ಯಾಂಗೋದಲ್ಲಿ ಅಂದ್ರೆ ಮಾವಿನ ಹಣ್ಣಲ್ಲಿ ಈ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದ್ರೆ ಅದು ನಾವೇನು ಬಟಾಣಿ ಸೈಜು ಅಥವಾ ಗೋಲಿ ಸೈಜು ಹಣ್ಣು ಇರ್ತಾವಲ್ಲ ಅಲ್ಲಿ ಡ್ರಾಪ್ ಆಗುವಂತ ಸಾಧ್ಯತೆಗಳು ಜಾಸ್ತಿನ ಕಾಣಬಹುದು. ನೀವು ವಿಶೇಷವಾಗಿ ಇದೇ ರೀತಿ ನಾವು ನೋಡೋದಾದ್ರೆ ವೆಜಿಟೇಬಲ್ಸ್ ಮೇಲೆ ಅಂದ್ರೆ ತರಕಾರಿ ಬೆಳೆಗಳ ಮೇಲೆ ನೋಡಿ, ಟೆಂಪರೇಚರ್ ಜಾಸ್ತಿ ಆದ್ರೆ ಆಲೂಗಡ್ಡೆಯಲ್ಲಿ ಸರಿಯಾಗಿ ಗಡ್ಡೆ ಆಗೋದಿಲ್ಲ, ಅದೇ ರೀತಿ ಟೊಮೆಟೋದಲ್ಲಿ ಕಲರ್ ವ್ಯತ್ಯಾಸ ಆಗುತ್ತೆ ಅಂದ್ರೆ ಕಲರ್ ಸರಿಯಾಗಿ ಆಗೋದಿಲ್ಲ ಹೈ ಟೆಂಪರೇಚರ್ ಆದಾಗ. ಅದೇ ರೀತಿ ನೀವೇನಾದ್ರೂ ಲೋ ಟೆಂಪರೇಚರ್ ಅಂದ್ರೆ ಕಡಿಮೆ ಉಷ್ಣಾಂಶ ತಗೊಂಡಾಗ ಆಲೂಗಡ್ಡೆಲಿ ಏನಾದ್ರೂ 7 degrees ಸೆಲ್ಸಿಯಸ್ ಕಡಿಮೆ ಅದು ಎಕ್ಸ್ಪೋಸ್ ಆದ್ರೆ ಅದರಲ್ಲಿ ಒಳಗಡೆನೆ ಕಂದು ಬಣ್ಣ ತಿರುಗಂತ ಸಾಧ್ಯತೆಗಳಿರುತ್ತೆ. ಟೊಮೆಟೋದಲ್ಲಿ ನೀರಿನ ಅಂಶಗಳು ಜಾಸ್ತಿ ಆಗುತ್ತೆ. ಸಪೋಸ್ ಏನಾದ್ರೂ ಬರಗಾಲ ಇತ್ತು ಅಂತ ಇಟ್ಕೊಳ್ಳಿ, ನಾವು ಆಲೂಗಡ್ಡೆನ ಒಂದು ಎಕ್ಸಾಂಪಲ್ ಆಗಿ ತಗೊಳೋದಾದ್ರೆ ಅಲ್ಲಿ ಸ್ಟಾರ್ಚ್ ಅಂಶ ಕಡಿಮೆ ಆಗುತ್ತೆ. ನೀವು ಟೊಮೆಟೊ ಬೆಳೆ ತಗೊಳೋದಾದ್ರೆ ಒಂದು ಪ್ರೋಲಿನ್ ಅಂತ ಅಂಶ ಇರುತ್ತೆ ಅದು ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ ನೀವೇನಾದ್ರೂ ಈ ಹೂವಿನ ಬೆಳೆಗಳಲ್ಲಿ ತಗೊಳೋದಾದ್ರೆ ನೀವು ಇನ್ನೊಂದು ಗಮನಿಸಬೇಕು, ಅದೇ ಟೊಮೆಟೊ ತಗೊಂಡ್ರೆ ಅಲ್ಲಿ ನಿಮ್ಗೆ ಪ್ರೋಲಿನ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ, ಅದ್ರ ನಿಮ್ಗೆ ಕ್ವಾಲಿಟಿ ಮೇಲೆ ಅಫೆಕ್ಟ್ ಆಗುತ್ತೆ. ಉದಾಹರಣೆ ಫ್ಲಡ್ ಆಯ್ತು ನೆರೆ ಆಯ್ತು ಅಂತ ಇಟ್ಕೊಳ್ಳೋಣ. ಫ್ಲಡ್ ಅಂದ್ರೆ ನಾನು ಹೇಳ್ತಾ ಇರೋದು ಕೊಚ್ಚಣೆ ಅಲ್ಲ, ನೀರ್ ನಿಲ್ಲ ಅಂತ ವಿಚಾರದಲ್ಲಿ ಹೇಳ್ತಾ ಇರೋದಾದ್ರೆ ನಮ್ ಮೆಣಸಿನಕಾಯಲ್ಲಿ ಏನಾದ್ರೂ ನೀರ್ ನಿಂತ್ರೆ ಅದ್ರ ಬೆಳವಣಿಗೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ, ಮತ್ತೆ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಮತ್ತೆ ಸ್ವರ್ಗ ರೋಗನು ನೀವು ಕಾಣಬಹುದು. ಇದ್ರ ಜೊತೆಗೆ ಬೆಳೆಗಳಲ್ಲಿ ಏನಪ್ಪಾ ಅಂತಂದ್ರೆ ರೋಗ ಮತ್ತೆ ರುಜಿನಿಗಳು ಜಾಸ್ತಿ ಆಗ್ತವೆ. ನೀವು ಉದಾಹರಣೆ ತಗೊಳೋದಾದ್ರೆ ಮಾವಿನ ಹಣ್ಣಿನಲ್ಲಿ ನಾವೇನು ಈ ಸೂಟಿ ಮೋಲ್ಡ್ ಅಂತ ಏನ್ ಹೇಳ್ತೀವಿ ಅಥವಾ ಬೂಜುರೋಗ ಅಂತ ಏನ್ ಹೇಳ್ತೀವಿ, ಇದು ಈ ಒಂದು ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ನೀವು ಈ ಏನಪ್ಪಾ ಅಂತಂದ್ರೆ ಹೂವಿನ ಬೆಳೆಗಳಲ್ಲಿ, ಹೂವಿನ ಬೆಳೆಗಳು ವಿಶೇಷವಾಗಿ ಅದ್ರ ಹೂವ ಬಿಡೋ ಟೈಮ್ ಇರ್ಬೋದು, ಆ ಹೂವಿನ ಶ್ರೇಷ್ಠತೆ ಅಥವಾ ಗುಣಮಟ್ಟ ಇರ್ಬೋದು, ಇಳುವರಿ ಮೇಲೆ ನೇರವಾಗಿ ಈ ಒಂದು ಹವಾಮಾನದ ಅಂಶಗಳು ಪರಿಣಾಮ ಬೀರ್ತವೆ. ಬದಲಾವಣೆ ಆಗೋದ್ರಿಂದ ನೇರವಾಗಿ ಅದರಲ್ಲಿ ನೀವು ವ್ಯತ್ಯಾಸಗಳನ್ನ ಕಾಣಬಹುದು. ಅದೇ ರೀತಿ ನಾವು ಈ ಪ್ಲಾಂಟೇಶನ್ ಕ್ರಾಪ್ಸ್, ವಿಶೇಷವಾಗಿ ಕಾಫಿ, ನೀವು ಗಮನಿಸಬಹುದು ಕಾಫಿಗೆ ನಮ್ಗೆ ಯಾವಾಗ್ಲೂ ಕೂಲ್ ಸೀಸನ್ ಬೇಕು. ವ್ಯತಿರಿಕ್ತವಾಗಿ ಏನಾದ್ರೂ ಕಾಫಿಗೆ ಮಳೆ ಆದಾಗ ಬೇರಿಂಗ್ ಆಗಿರ್ಲಿ ಅಥವಾ ಅದರದ್ದು ಕ್ವಾಲಿಟಿ ಆಗ್ಲಿ ಅಫೆಕ್ಟ್ ಆಗ್ತವೆ, ಅಥವಾ ಅನಿಶ್ಚಿತತೆ ಮಳೆ ಆದಾಗ ಎಫೆಕ್ಟ್ ಆಗ್ತವೆ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಕೆಲವರೇ, ಇವತ್ತಿನ ಹವಾಮಾನ ಕಾರ್ಯಕ್ರಮದಲ್ಲಿ ಅತಿ ಮಹತ್ವವಾದ ರೈತರಿಗೆ ಅದರಲ್ಲೂ ಹವಾಮಾನ ಬದಲಾವಣೆಯಿಂದ ಏನೇನು ಸಿದ್ಧತೆ ಮಾಡಿಕೊಳ್ಬೇಕು, ಆ ಈ ಒಂದು ಜೀವಿಗಳಿಗೆ ಅವರ ಬೆಳವಣಿಗೆ ಅಥವಾ ಸಂತಾನೋತ್ಪತ್ತಿಯಲ್ಲಿ ಯಾವ ಪರಿಣಾಮ ಉಂಟಾಗುತ್ತೆ, ಮತ್ತೆ ನಮ್ಮ ರೈತರು ನಮ್ಮ ಕಳೆದ ಹವಾಮಾನ ಮಿತ್ರ ಕಾರ್ಯಕ್ರಮವನ್ನ ಕೇಳಿ ಸಂದೇಶವನ್ನ ಕಳಿಸಿದ್ದಾರೆ, ಅವ್ರದ್ದು ಕೂಡ ನಾವು ಇವತ್ತು ಅವರ ಅಭಿಪ್ರಾಯಕ್ಕೆ ಉತ್ತರವನ್ನ ಡಾಕ್ಟರ್ ಚಕ್ರವರ್ತಿ ಅವರು ನೀಡುತ್ತಾರೆ. ಕಳೆದ ವಾರ ನಾವು ಈ ಒಂದು ಸಂದೇಶವನ್ನ ಹವಾಮಾನ ಮಿತ್ರ ಕಾರ್ಯಕ್ರಮ ನಾವೇ ಪ್ರಸಾರ ಮಾಡಕ್ ಆಗಿಲ್ಲ, ಆದ್ರೆ ಇವತ್ತು ಹಳೆ ಕಾರ್ಯಕ್ರಮವನ್ನ ಕೇಳಿ ಸಂದೇಶ ಕಳಿಸಿದವರ ಮಾಹಿತಿಯನ್ನು ಕೂಡ ನಾವು ಇವತ್ತು ನೀಡೋರಿದ್ದೇವೆ. ಡಾಕ್ಟರ್ ಅಕ್ಷಯ್ ಚಕ್ರವರ್ತಿ ಅವರು ಈಗ ಮಾಹಿತಿ ನೀಡುತ್ತಾರೆ. ನಮಸ್ಕಾರ ಡಾಕ್ಟರ್ ಅಕ್ಷಯ್ ಅವರೇ. ನಮಸ್ಕಾರ ತಿಮ್ಮಪ್ಪ ಗೌಡ್ರೆ, ರೈತ ಬಾಂಧವರೇ ಎಲ್ಲರಿಗೂ ನಮಸ್ಕಾರ. ಸೊ ಇದು ನಮ್ಗೆ ಸಾಕಷ್ಟು ಒಳ್ಳೆ ಸಂದೇಶ ಬಂದಿದೆ ನಮ್ಮ ರೈತ ಬಾಂಧವರಿಂದ. ಕಳೆದ ಸೆಷನ್ ಅಲ್ಲಿ ನಾವು ಇದನ್ನ ಮಾಡಕ್ ಆಗ್ಲಿಲ್ಲ ಅನುಕೂಲದಿಂದ ಅನಾನುಕೂಲದಿಂದ, ಅದಕ್ಕೆ ಈ ಬಾರಿ ಎಲ್ಲಾನು ಸಂದೇಶ ನಿಮ್ಮ ಮುಂದೆ ನೀಡ್ತೀವಿ. ಈಗ ಮಲ್ಕಾಜಪ್ಪ ಹಾವರ್ಗಿ ಬಾಗಲಕೋಟಿಂದ ನಮ್ಗೆ ತಿಳಿಸಿದ್ದಾರೆ, ಅವರಲ್ಲಿ ತೊಗರಿ ಆಮೇಲೆ ಕೊಬ್ಬು ಎರಡು ಬೆಳೆಗಳು ಚೆನ್ನಾಗಿ ಬರ್ತಾ ಇದೆ. ಈ ಸಲ ಅವ್ರಿಗೆ ಸಾಕಷ್ಟು ಮಳೆ ಬಂದಿದೆ, ಆಮೇಲೆ ಎಲ್ಲ ಹಳ್ಳಗಳು ಆಮೇಲೆ ಕೆರೆಗಳು ತುಂಬಿದೆ ನೀರಿಂದ. ಸೊ ಹಾಗಾಗಿ ಅವ್ರಿಗೆ ಬಹಳ ಅನುಕೂಲ ಆಗಿದೆ. ಆಮೇಲೆ ಸದ್ಯಕ್ಕೆ ಎರಡು ಕ್ರಾಪು ಬಹಳ ಉತ್ತಮವಾಗಿ ಬೆಳೀತಾ ಇದೆ ಅಂತ ನಮ್ಗೆ ತಿಳಿಸಿದ್ದಾರೆ. ಆಮೇಲೆ ಗಾಯತ್ರಿ ದೇವಿ ಬೆಂಗಳೂರು ರೂರಲ್ ಇಂದ ಹೇಳಿದರೆ, ಈ ಮಳೆಯಿಂದ ಈ ಎರೆಹುಳ ಅದು ಸಾಕಷ್ಟು ಉತ್ಪತ್ತಿ ಆಗ್ತಾ ಇದೆ. ಆಮೇಲೆ ಎರೆಹುಳು ಮಣ್ಣಲ್ಲಿ ಒಂದು ವಾಸ ಮಾಡುವ ಜೀವಿ. ಸೊ ಇದು ಏನಂದ್ರೆ ಹವಾಮಾನ ಬದಲಾವಣೆಯಿಂದ ಅದು ಸಂತಾನ ಬೆಳೀಲಿಕ್ಕೆ ಅದಕ್ಕೆ ಆಗಲ್ಲ. ಯಾವಾಗ ಉಷ್ಣಾಂಶ ಹೆಚ್ಚಾಗುತ್ತೆ ಆವಾಗ ಇದರದು ಸಂತಾನ ಉತ್ಪತ್ತಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಭೂಮಿನಲ್ಲಿ 60% ತೇವಾಂಶನ ನಾವು ಮೇಂಟೈನ್ ಮಾಡಿದ್ರೆ ಈ ಎರೆಹುಳ ಸಂತಾನ ಅಭಿವೃದ್ಧಿನ ನಾವು ಮುಂದೆ ತಗೊಂಡು ಹೋಗ್ಬೋದು. ಸೊ ಇದು ಯಾಕಂದ್ರೆ ಮಣ್ಣಲ್ಲಿ ಇರ್ತವೆ. ಸೊ ಹಾಗಾಗಿ ಈ ಹವಾಮಾನ ಬದಲಾವಣೆಯಿಂದ ಇದಕ್ಕೆ ಅಷ್ಟು ಏನಂದ್ರೆ ಪರಿಣಾಮ ಬೀಳಲ್ಲ ಅಂತ ನಮ್ಗೆ ಅವರು ತಿಳಿಸಿದ್ದಾರೆ. ಈ ನಿಮ್ಮ ಕಾರ್ಯಕ್ರಮ ಬಹಳ ನಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅವರು ತಿಳಿಸಿದ್ದಾರೆ. ಆಮೇಲೆ ಹಂಪಣ್ಣ ನಮ್ಯಂತಿ ದಾವಣಗೆರೆಯಿಂದ ಹೇಳಿದರೆ, ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮುಸ್ಕಿನ್ ಜೋಳ, ಟೊಮ್ಯಾಟೊ, ಆಮೇಲೆ ಚಿಲ್ಲೀಸ್, ಕ್ಯಾಪ್ಸಿಕಮು, ಆಮೇಲೆ ರಿಜ್ ಗೋಲ್ಡು, ಆಮೇಲೆ ಅಡಿಕೆ, ಇದೆಲ್ಲ ಬೆಳೆ ಬಹಳ ಚೆನ್ನಾಗಿ ಬಂದಿದೆ. ಈ ಸಲ ನಮ್ಗೆ ಸಾಕಷ್ಟು ಮಳೆ ಹೆಚ್ಚಾಗಿ ಬಂದಿದೆ. ಅದರಿಂದ ಏನಾಗಿದೆ ಅಂದ್ರೆ ಈಗ ಮುಸ್ಕಿನ್ ಜೋಳ ಬೆಳೆ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಅದಕ್ಕೆ ಹಾನಿಯಾಗಿದೆ. ಅದು ಸರಿ ಕುಂಠಿತವಾಗಿ ಬೆಳೀತಾ ಇದೆ ಹೆಚ್ಚಿನ ನೀರಿಂದ. ಆಮೇಲೆ ಈರುಳ್ಳಿ ಅದು ಏನು ಉತ್ತಮ ಬೆಳೆ ಇದೆ ಅದನ್ನು ಸ್ವಲ್ಪ ಕುಂಠಿತವಾಗಿದೆ. ಸೊ ಈರುಳ್ಳಿ ಮತ್ತೆ ಮುಸ್ಕಿನ್ ಜೋಳ ಈ ಸಲ ಸ್ವಲ್ಪ ನಮ್ಗೆ ಪೆಟ್ಟು ಬಿದ್ದಿದೆ ಈ ಎರಡು ಬೆಳೆನಲ್ಲಿ ಅಂತ ನಮ್ಗೆ ಹಂಪಣ್ಣ ಅವರು ತಿಳಿಸಿದ್ದಾರೆ. ಆಮೇಲೆ ತ್ಯಾಗರಾಜು ಅವರು ಕಾಫಿ ಪ್ಲಾಂಟ್ ಚಿಕ್ಕಮಗಳೂರಿಂದ ನಮ್ಗೆ ತಿಳಿಸಿದ್ದಾರೆ, ಈ ಸಲ ಮಲ್ನಾಡ್ನಲ್ಲಿ ಸುಮಾರು 35-40% ಹೆಚ್ಚು ಮಳೆ ಬಂದಿದೆ. ಹಾಸನ, ಚಿಕ್ಕಮಗಳೂರು, ಕೂರ್ಗ್ನಲ್ಲಿ ಅಂತೂ ಸಾಕಷ್ಟು ಭೂಮಿ ನಾಶ ಆಗಿದೆ. ಆಮೇಲೆ ಈ ಬೇರು ಏನಿದೆ ಕಾಫಿದು ಅದೆಲ್ಲ ಎಕ್ಸ್ಪೋಸ್ ಆಗ್ಬಿಟ್ಟಿದೆ, ಯಾಕೆಂದ್ರೆ ಎಲ್ಲ ಮಣ್ಣು ಕೊಚ್ಚಾದ್ಮೇಲೆ ಅದು ಎಕ್ಸ್ಪೋಸ್ ಆಗ್ಬಿಟ್ಟಿದೆ. ಆಮೇಲೆ ಬೆರೀಸ್ ಎಲ್ಲ ಅದು ಉದುರುವಿಕೆ ಆಗ್ತಾ ಇದೆ. ಆಮೇಲೆ ಎಲೆ ಅದೂ ಉದುರುವಿಕೆ ನಾವು ಕಂಡು ಬಂದಿದೆ. ಆಮೇಲೆ ಅರೇಬಿಕಾಗೆ ಸಾಕಷ್ಟು ಹಾನಿಯಾಗಿದೆ. ಆ ರೊಬಸ್ಟಾ ಸ್ವಲ್ಪ ತಡ್ಕೊಂಡಿದೆ ಈ ಹೆಚ್ಚು ತೇವಾಂಶದಿಂದ. ಆಮೇಲೆ ಸುಮಾರು 20% ಕಾಫಿ ನಾಶ ಆಗಿದೆ ಈ ಸಲ ಮಲ್ನಾಡಿನಲ್ಲಿ ಅಂತ ಅವರು ತಿಳಿಸಿದ್ದಾರೆ. ಆಮೇಲೆ ಈ ಭತ್ತ ಏನಿದೆ ಅದನ್ನು ಸಾಕಷ್ಟು ಎಲ್ಲ ಕೊಚ್ಚೋಗಿದೆ. ಆಮೇಲೆ ಜನರು ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಏಲಕ್ಕಿ ಬೆಳೆ ಬೆಳೆಸ್ತಾ ಇಲ್ಲ, ಯಾಕಂದ್ರೆ ಅದಕ್ಕೆ ಮಾರ್ಕೆಟ್ ಪ್ರಾಬ್ಲಮ್ ಆಗಿದೆ, ಪ್ರೈಸ್ ಬಹಳ ಕಡಿಮೆ ಸಿಗ್ತಾ ಇದೆ. ಆಮೇಲೆ ಭತ್ತನೂ ಬೆಳೆಸ್ತಾ ಇಲ್ಲ. ಸೊ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಏಲಕ್ಕಿ ಆಮೇಲೆ ಭತ್ತ ಎಲ್ಲಿ ಬೆಳೆಸ್ತಾ ಇದ್ರು ಅಲ್ಲಿ ಈಗ ರೊಬಸ್ಟಾ ಕಾಫಿ ಹಾಕ್ತಾ ಬರ್ತಾ ಇದ್ದಾರೆ. ಈ ರೊಬಸ್ಟಾ ಕಾಫಿಗೆ ಅಷ್ಟು ನೆರಳು ಬೇಡ. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾ ಇದಾರೆ, ರೈತರು ಎಲ್ಲ ಪ್ಲಾಂಟರ್ಸ್ ಎಲ್ಲ ಈ ಮರಗಳನ್ನ ಎಲ್ಲ ಶೇಡ್ ಟ್ರೀಸ್ ನ ಎಲ್ಲ ಕಟ್ ಮಾಡ್ತಾ ಇದಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಈ ಸಲ ಏನಾಗಿದೆ, ಮರ ಕರ್ದಿದ್ದಕ್ಕೆ ಅದೆಲ್ಲ ಮಣ್ಣು ಏನಿದೆ ಕೊಚ್ಕೊಂಡು ಹೋಗಿದೆ. ಸೊ ಈ ಸಲ 2025 ಅವ್ರಿಗೆ ಸಾಕಷ್ಟು ಲಾಸ್ ಆಗಿದೆ ಅಂತ ತಿಳಿಸಿದ್ದಾರೆ. ದೇವರ ಮನೆ ಆಮೇಲೆ ಗುತ್ತಿ ಆಮೇಲೆ ಬೇರೆ ಪ್ರದೇಶದಲ್ಲಿ ಈ ಸಲ 400 inches ಮಳೆ ಸಾಕಷ್ಟು ಬಂದಿದೆ ಈ ಎಲ್ಲ ಪ್ರದೇಶದಲ್ಲಿ. ಸೊ ಹಾಗಾಗಿ ಏನಾಗಿದೆ ಅಂದ್ರೆ ಮೆಣಸು ಅದೇನ್ ಬೆಳೆ ಇದೆ ಅದು ಸಾಕಷ್ಟು ಕುಂಠಿತವಾಗಿ ಬೆಳೆದು ಬಿಟ್ಟಿದೆ. ಯಾಕೆಂದ್ರೆ ಈ ಪ್ಯಾನಿಕಲ್ ಇನ್ಸ್ಟೇಷನ್ ಸ್ಟೇಜ್ ನಲ್ಲಿ ಯಾವಾಗ ಈ ಪ್ಯಾನಿಕಲ್ ಬರ್ತಾ ಇರುತ್ತೆ ಅವಾಗ ಮಳೆ ಕಡಿಮೆ ಇತ್ತು ಅಥವಾ ಮಳೆನೇ ಬಂದಿಲ್ಲ. ಅದಂತರ ಏನಾಯ್ತು, ಸಾಕಷ್ಟು ಜೋರ್ ಮಳೆ ಬಂದ್ಬಿಡ್ತು ಜೂನ್ ಅಂತರ. ಸೊ ಇದರಿಂದ ಏನಾಗಿದೆ ಅಂದ್ರೆ ಈ ಮೆಣಸು ಬೆಳೆ ಏನಿದೆ ಅದು ಈ ಸಲ ಸುಮಾರು 30% ಕಡಿಮೆ ಬರೋ ಸಾಧ್ಯತೆ ಇದೆ. ಆಮೇಲೆ ಈ ಮಾರ್ಕೆಟ್ ಪ್ರೈಸ್ ಆಮೇಲೆ ಎಲ್ಲ ಇನ್ಪುಟ್ಸ್ ಆಮೇಲೆ ಲೇಬರ್ ಅವೈಲೇಬಲ್ ಇಲ್ಲ. ಸೊ ಇದರಿಂದ ಏನಾಗಿದೆ, ಈ ಎಲ್ಲರೂ ರೈತರು ರೊಬಸ್ಟಾ ಕಾಫಿ ಬೆಳೆಸ್ತಾ ಇದ್ದಾರೆ, ಆಮೇಲೆ ಏಲಕ್ಕಿ ಆಮೇಲೆ ಭತ್ತನ ಬೆಳೆಸಕ್ಕೆ ನಿಲ್ಲಿಸಿದ್ದಾರೆ ಅಂತ ಮಲ್ನಾಡಿನಲ್ಲಿ ಅವರು ತಿಳಿಸಿದ್ದಾರೆ. ಅಮರೇಶ್ ಕೊಪ್ಪಳದಿಂದ ನಮಗೆ ತಿಳಿಸಿದ್ದಾರೆ, ಕೊಪ್ಪಳದಲ್ಲಿ ಈ ಸಲ ತೊಗರಿ ಮಲ್ಬರಿ ಹತ್ತಿ ಆಮೇಲೆ ತರಕಾರಿ ಬೆಳೆ ಸಾಕಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ 20% ಈ ಸಲ ಹೆಚ್ಚು ಮಳೆ ಬಂದಿದೆ. ಆಮೇಲೆ ಈ ಶಿಲೀಂಧ್ರ ರೋಗಗಳು ಆಮೇಲೆ ಈ ಡಿಫೋಲಿಯೇಟರ್ ಲೀಫ್ ಡಿಫೋಲಿಯೇಟರ್ಸ್ ಸುಮಾರು 30% ಲಾಸ್ ಕ್ರಾಪ್ ಈಲ್ಡ್ ನಲ್ಲಿ ಆಗಿದೆ ಅಂತ ತಿಳಿಸಿದ್ದಾರೆ. ಈಗ ಹತ್ತಿನಲ್ಲಿ ಸಾಕಷ್ಟು ತೇವಾಂಶ ಇದರಿಂದ ಅವ್ರಿಗೆ ಫ್ರೂಟ್ ರಾಟ್ ಆಮೇಲೆ ಬೋಲ್ಡ್ ರಾಟ್ ಎಲ್ಲ ಕಂಡು ಬರ್ತಾ ಇದೆ. ಆಮೇಲೆ ಈ ಸಲ ಏನಾಗಿದೆ ಅಂದ್ರೆ ಮಳೆ ಹೆಚ್ಚಿದ ಈ ರೈತರು ಈ ತರಕಾರಿ ಬೆಳೆಗಳನ್ನ ಎಲ್ಲ ಅವರು ಸಾಕರಣೆ ಮಾಡಕ್ ಆಗ್ತಾ ಇರಲಿಲ್ಲ ಅವ್ರಿಗೆ ಆಗ್ಲಿಲ್ಲ. ಸೊ ಅದರಿಂದ ಅವ್ರು ಏನ ಮಾಡಿದ್ದಾರೆ ಅಂದ್ರೆ ಎಲ್ಲಾ ತರಕಾರಿ ಬೆಳೆಗಳನ್ನ ಲೋ ಪ್ರೈಸ್ ಗೆ ಅವರು ಮಾರಾಟ ಮಾಡಿಬಿಟ್ಟಿದ್ದಾರೆ ಅಂತ, ಕಡಿಮೆ ಬೆಳೆಗೆ ಅವರು ಮಾರಿದ್ದಾರೆ ಅಂತ ತಿಳಿಸಿದ್ದಾರೆ. ಬಟ್ ಇದ್ರ ಈ ಹೆಚ್ಚು ಮಳೆಯಿಂದ ಏನಾಗಿದೆ ಅಂದ್ರೆ ಈ ಬನಾನಾ ಕ್ರಾಪ್ ಏನು ಬಾಳೆ ಬೆಳೆ ಏನಿದೆ ಅದು ಚೆನ್ನಾಗಿ ಡೆವಲಪ್ ಆಗಿದೆ. ಅಂಡ್ ಮನ್ಯೂರು ಆಮೇಲೆ ಕಂಪೋಸ್ಟ್ ಸಾಕಷ್ಟು ಈ ಬೆಳೆಗೆ ಸಿಕ್ಕಿದೆ ಅಂತ ಅವ್ರು ತಿಳಿಸಿದ್ದಾರೆ. ಆಮೇಲೆ BM ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ ನಮ್ಗೆ ತಿಳಿಸಿದ್ದಾರೆ, ಈ ಎಲ್ಲಾ ಪ್ರದೇಶನೂ ಈಗ ಗುಲ್ಬರ್ಗಾ ಆಗ್ಲಿ ರಾಯಚೂರ್ ಆಗ್ಲಿ ಬೇರೆ ಪ್ರದೇಶ ಎಲ್ಲ ಹೆಚ್ಚು ಮಳೆ ಈ ಸಲ ಬಂದಿದೆ. ಈಗ ಮಲ್ನಾಡು ಪ್ರದೇಶ ಆಗ್ಲಿ ಅಥವಾ ಕರಾವಳಿ ಆಗ್ಲಿ ಎಲ್ಲಾ ಕಡೆನೂ ಮಳೆ ಹೆಚ್ಚಾಗಿ ಬಂದಿದೆ. ಬಟ್ ನಮ್ಗೆ ಈ ಸಲ ಬಳ್ಳಾರಿನಲ್ಲಿ ಕಡಿಮೆ ಮಳೆ ಬಂದಿದೆ ಅಂತ ತಿಳಿಸಿದ್ದಾರೆ. ಇದರಿಂದ ಏನಾಗಿದೆ ಅಂದ್ರೆ ಈ ಚಿಲ್ಲೀಸ್ ಆಮೇಲೆ ಸೌತೆ ಆಮೇಲೆ ಮುಸ್ಕಿನ್ ಜೋಳ ತೊಗರಿ ಭತ್ತ ಆಮೇಲೆ ಬಾಳೆ ಸಾಕಷ್ಟು ಚೆನ್ನಾಗಿ ಬರ್ತಾ ಇದೆ. ಯಾರ ಹತ್ರ ಈ ಇರಿಗೇಷನ್ ಫೆಸಿಲಿಟೀಸ್ ಇದೆ ಅಲ್ಲಿ ಅಂತೂ ಸಾಕಷ್ಟು ಈ ಬೆಳೆ ಚೆನ್ನಾಗಿ ಬಂದಿದೆ. ಬೇರೆ ಕಡೆ ಎಲ್ಲ ಸ್ವಲ್ಪ ಒಡ್ತ ಬಿದ್ದಿದೆ ಅಂತ ಅವರು ನಮ್ಗೆ ತಿಳಿಸಿದ್ದಾರೆ. ರೈತ ಬಾಂಧವರೇ, ನಮ್ಗೆ ಇಷ್ಟು ಸಂದೇಶ ಬಂದಿದೆ. ಆಮೇಲೆ ಸಾಕಷ್ಟು ರೈತರು ನಮ್ಗೆ ತಿಳಿಸಿದ್ದಾರೆ, ಹವಾಮಾನ ಮಿತ್ರ ನೀವು ಕಂಟಿನ್ಯೂ ಮಾಡ್ತಾ ಇರಿ, ಇದು 15 days ಇಂದ ವಾರಕ್ಕೆ ವಾರಕ್ಕೆ ನಮ್ಗೆ ನೀವು ತಿಳಿಸ್ಕೊಟ್ರೆ ಬಹಳ ಒಳ್ಳೆಯದು. ಆಮೇಲೆ ಫೋರ್ಕಾಸ್ಟ್ ಏನಿದೆ ನಮ್ ಡಾಕ್ಟರ್ ಪಾಟೀಲ್ದು ಅದರಿಂದ ನಮ್ ಎಲ್ಲರಿಗೂ ಬಹಳ ಉಪಯೋಗ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಉಸಿರಿಗೆ ಸಂಚಕಾರ ಮಾಡದಿರಿ, ಇರುವುದೊಂದೇ ಭೂಮಿ, ಇರುವುದೊಂದೇ ಭೂಮಿ, ತುಳಿಯದಿರಿ ಕೇಡಿನ ದಾರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ತಾವು ಪ್ರಶ್ನೆ ಅಥವಾ ಸಂದೇಶವನ್ನ ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488, 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟೀ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಜ್ಗಳು. ಕೆಲವು ವಾಣಿಜ್ಯ ಪ್ರಕಟಣೆಗಳು. ಕನ್ನಡ ನಾಡಿನ ಎಷ್ಟು ಸುಂದರವಾಗಿದೆ ಈ ಪ್ರವಾಸಿ ತಾಣ ಸುವರ್ಣ. ಹೌದು, ಸುಂದರವೂ ಸ್ವಚ್ಛವೂ ರಮಣೀಯವೂ ಆಗಿದೆ ಶಿವಣ್ಣ. ಈ ಸ್ವಚ್ಛವಾದ ಮತ್ತು ಸುಂದರವಾದ ತಾಣಗಳು ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸುತ್ತವೆ ಅಲ್ವೇ? ಪ್ರವಾಸಿ ತಾಣದಲ್ಲಿ ಇರುವ ಸ್ವಚ್ಛವಾದ ವಾತಾವರಣವು ಪ್ರವಾಸಿಗರ ಮತ್ತು ಸ್ಥಳೀಯರ ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ. ಈ ಸ್ವಚ್ಛತೆಯ ಮೂಲಕವೇ ಆರೋಗ್ಯಕರ ಪ್ರಕೃತಿಯನ್ನು ಕೆಡದಂತೆ ನಾವು ನೋಡಿಕೊಳ್ಳಬೇಕಲ್ವೇ? ಹೌದು, ಪ್ರವಾಸಿ ತಾಣಗಳ ನೈಸರ್ಗಿಕ ಸೌಂದರ್ಯವನ್ನು ಕಾಪಾಡಲು ಈ ಸ್ವಚ್ಛತೆ ಅತ್ಯಗತ್ಯವಾಗಿದೆ. ನಿಜ ನಿಜ, ನಾವು ಪ್ರವಾಸಿಗರು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದಾಗ ಬಳಸಿರುವ ಪ್ಲಾಸ್ಟಿಕ್ ತ್ಯಾಜ್ಯ ಸೇರಿ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಸ್ವಚ್ಛತೆಯನ್ನು ಕಾಪಾಡಬೇಕು. ಹಾಗೆ ಇಲ್ಲಿ ನಮಗೆ ಒದಗಿಸಿರುವ ಕಸದ ಬುಟ್ಟಿಯ ಉಪಯೋಗ ಪಡೆದು ಅದರಲ್ಲಿಯೇ ತ್ಯಾಜ್ಯವನ್ನು ಹಾಕಬೇಕು. ಆ ಮೂಲಕ ಪ್ರವಾಸಿ ತಾಣಗಳ ಸ್ವಚ್ಛತೆಗೆ ಸಹಕಾರ ನೀಡಿದಂತಾಗುತ್ತದೆ. ಹೀಗೆ ಪ್ರವಾಸಿ ಸ್ಥಳಗಳಲ್ಲಿ ನಾವು ಸ್ವಯಂ ಪ್ರೇರಿತರಾಗಿ ತ್ಯಾಜ್ಯವನ್ನು ಸೂಕ್ತ ಸ್ಥಳಗಳಲ್ಲಿ ವಿಲೇವಾರಿ ಮಾಡಬೇಕು. ನೋಡುವಲ್ಲಿ ಶಿವಣ್ಣ, ಸ್ವಚ್ಛತೆ ಕಾಪಾಡುವ ಬಗ್ಗೆ ಸೂಚನಾ ಫಲಕವನ್ನು ಅಳವಡಿಸಿದ್ದಾರೆ. ಹೌದು ನೋಡಿದೆ, ಪ್ರವಾಸಿ ತಾಣಗಳಲ್ಲಿ ಸ್ವಚ್ಛತಾ ಜಾಗೃತಿ ಮೂಡಿಸುವ ಅಭಿಯಾನ ಕೂಡ ಮಾಡಲಾಗ್ತಾ ಇದೆ ಸುವರ್ಣ. ಗೊತ್ತು ಶಿವಣ್ಣ, ವಿವಿಧ ಪ್ರವಾಸಿ ತೀರ್ಥಯಾತ್ರೆ ಸ್ಥಳಗಳು ಮತ್ತು ಕಡಲ ತೀರಗಳು ಮೊದಲಾದ ಕಡೆ ಸ್ವಚ್ಛತಾ ಜಾಗೃತಿ ಚಿತ್ರಪಟಗಳನ್ನು ಅಂಟಿಸುವುದು ಮತ್ತು ಘೋಷಣೆ ಬರೆಯುವ ಅಭಿಯಾನ ಇದಾಗಿತ್ತು ಅಲ್ವೇ? ಪ್ರವಾಸಿ ತಾಣಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ಪ್ರವಾಸೋದ್ಯಮದ ಬೆಳವಣಿಗೆಗೆ ಹಾಗೂ ಸಾರ್ವಜನಿಕರ ಆರೋಗ್ಯಕ್ಕೆ ಕೂಡ ಬಹು ಮುಖ್ಯವಾಗಿದೆ. ಸ್ವಚ್ಛ ಪ್ರವಾಸಿ ಸ್ಥಳ, ಸ್ವಚ್ಛ ಪ್ರವಾಸೋದ್ಯಮ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಆರ್ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಏನ್ ಸುಮಾ, ಮನೆ ಕೆಲಸ ಎಲ್ಲ ಮುಗಿತಾ? ಹೌದೆ ಗೌರಿ, ಮಾಡ್ತಾ ಇದ್ದೀನಿ. ಮನೆ ಸ್ವಚ್ಛವಾಗಿದ್ರೇನೆ ಆರೋಗ್ಯವೂ ಸರಿಯಾಗಿರುತ್ತೆ, ಮನಸ್ಸಿಗೂ ನೆಮ್ಮದಿ. ಅದೇನು ಸರಿ, ಆದ್ರೆ ಮನೆ ಸ್ವಚ್ಛತೆಯ ಜೊತೆಯಲ್ಲಿ ಮನೆ ಸುತ್ತಮುತ್ತಲಿನ ಸ್ವಚ್ಛತೆಯೂ ಅಷ್ಟೇ ಮುಖ್ಯ ಅಲ್ವೇನೆ ಸುಮಾ? ಗೌರಿ, ನಾನ್ ಬರೀ ನಮ್ಮನೆ ಸ್ವಚ್ಛತೆ ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆ ಕಡೆಗೂ ಗಮನ ಹರಿಸ್ತೇನೆ. ಅದ್ ಹೇಗೆ ನೋಡಿ ಗೌರಿ, ಮೊದಲನೇದಾಗಿ ನಮ್ಮ ಮನೆಯಲ್ಲಿರುವಂತಹ ಕಸವನ್ನ ಹಸಿ ಮತ್ತು ಒಣ ಕಸವನ್ನಾಗಿ ವಿಂಗಡಣೆ ಮಾಡಿ ಕಸದ ಗಾಡಿಗೆ ಕೊಡುವುದು. ಇದರಿಂದ ಸರಿಯಾದ ಕಸದ ವಿಲೇವಾರಿಗೆ ಸಾಧ್ಯವಾಗುತ್ತೆ. ಇಂದು ನಮ್ಮ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆ ಬಗ್ಗೆ ಹೇಳೋದಾದ್ರೆ, ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಉಪಯೋಗಿಸಿದ ವಸ್ತುಗಳ ತ್ಯಾಜ್ಯವನ್ನು ಕಸದ ಬುಟ್ಟಿಗೆ ಹಾಕುವುದು, ಎಲ್ಲೆಂದರಲ್ಲಿ ಉಗುಳುವುದು, ಶೌಚ ಮಾಡದೇ ಇರುವುದು, ಶೌಚಾಲಯಗಳ ಬಳಕೆ ಹಾಗೂ ಸ್ವಚ್ಛತೆ, ಪ್ಲಾಸ್ಟಿಕ್ ವಸ್ತುಗಳನ್ನ ಆದಷ್ಟು ಕಡಿಮೆ ಬಳಕೆಯನ್ನ ಮಾಡುವುದು, ಈ ರೀತಿ ಪರಿಸರದ ಸಣ್ಣ ಸಣ್ಣ ಸ್ವಚ್ಛತಾ ವಿಷಯದ ಕಡೆ ನಾವು ಗಮನವನ್ನ ಕೊಟ್ರೆ ಪರಿಸರವೂ ಸ್ವಚ್ಛವಾಗಿರುತ್ತೆ, ನಾವು ಆರೋಗ್ಯದಿಂದ ಇರ್ತೇವೆ. ಅಬ್ಬಬ್ಬಾ ಸುಮಾ, ಇಷ್ಟೆಲ್ಲ ವಿಷಯ ನಿಮ್ಗೆ ಹೇಗೆ ತಿಳಿಯಿತು? ನಾನು ಕೆಲವು ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಸ್ವಚ್ಛತೆಗೆ ಸಂಬಂಧಪಟ್ಟ ವಿಷಯಗಳನ್ನ ತಿಳ್ಕೊಂಡಿದ್ದೀನಿ. ನಾನು ಸಹ ಇಂತಹ ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಲ್ಲಿ ತಿಳಿಸಿದ ಅಂಶಗಳನ್ನು ಅನುಸರಿಸುತ್ತೇನೆ. ಆಯ್ತು ಗೌರಿ, ಬಾ ನಮ್ಮ ಮನೆಗ್ ಬಂದು ಎಳ್ನೀರ್ ಕುಡ್ಕೊಂಡು ಹೋಗು. ಬಂದೆ ತಡಿ, ಅಲ್ಲಿ ನೋಡು, ರಸ್ತೆ ಬದಿಯಲ್ಲಿ ಒಬ್ಬ ಸಿಗರೇಟ್ ಸೇರ್ತಾ ಇದ್ದಾನೆ. ಧೂಮಪಾನ ಮಾಡುವುದು ತಪ್ಪು, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಅವನಿಗೆ ತಿಳಿಸ್ಬಿಟ್ಬರ್ತೀನಿ. ಸರಿ ಸರಿ, ಇದು ನಾನು ಹೇಳಿದ ಸ್ವಚ್ಛತಾ ವಿಷಯದ ಪ್ರಭಾವ ಇರಬೇಕು. ಹೇಳ್ಬಿಟ್ಟು ಬಾ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದಮಾಮಿ ಹಾಡುಗಳು ಮೇರಿ ಬಾಸ್ತಿನ್ಸಾ ಕಮ್ರೇಕರ್ ಹಾಗೂ ಸಂಗಡಿಗರಿಂದ. ಸುಜನ ಬೆಳ್ಳು ಮಕಾರೆ ಕೆನ್ನ ಸುಡಿನ ತೆಕ, ಸಜನ ಮೇಳ ಮಕಾರೆ ಕೆನ್ನ ಸುಡಿನ ತೆಕ, ಕೆನ್ನ ಸುಡಿನ ತೆಕ, ಕೆನ್ನ ಸುಡಿನ ತೆಕ, ಕೆನ್ನ ಸುಡಿನ ತೆಕ, ಕೆನ್ನ ಸುಡಿನ ತೆಕ, ಕಳ್ಳ ಕೋಟಾಚೋ ಸಜನ ಮೇಳ ಮಗ, ಕಳ್ಳ ಕೋಟಾಚೋ ಸಜನ ಮೇಳ ಮಗ, ಕಳ್ಳ ಕೋಟಾಚೋ ಸಜನ ಮೇಳ ಮಗ, ಸುಜನ ಮೇಳ ಮಕಾರೆ ಕೆನ್ನ ಜನ ಸುಡಿನ ತೆಕ, ಮೇಳ ಮಕಾರೆ ಕೆನ್ನ ಸುಡಿನ ತೆಕ, ಏ ಸುಜನ ಮೇಳ ಮಕಾರೆ ಕೆನ್ನ ಜನ ಸುಡಿನ ತೆಕ, ಕೆನ್ನ ಕೆನ್ನ ಸುಡಿನ ತೆಕ, ಇರ ಕೆನ್ನ ಕೆನ್ನ ಸುಡಿನ ತೆಕ, ಏ ಕೆನ್ನ ಕೆನ್ನ ಸುಡಿನ ತೆಕ, ಕಳ್ಳ ಮಿಸೀಚೋ ಸಜನ ಮೇಳ ಮಗ, ಕಳ್ಳ ಮಿಸೀಚೋ ಸಜನ ಮೇಳ ಮಗ, ಸಜನ ಮೇಳ ಮಕಾರೆ ಕೆನ್ನ ಸುಡಿನ ತಗ, ಸಜನ ಮೇಳ ಮಕಾರೆ ಕೆನ್ನ ಸುಡಿನ ತಗ, ಕೆನ್ನ ಕೆನ್ನ ಸುಡಿನ ತಗ, ಕೆನ್ನ ಕೆನ್ನ ಸುಡಿನ ತಗ, ಕೆನ್ನ ಕೆನ್ನ ಸುಡಿನ ತಗ, ಮುಟನ ಕಾಚೋ ಸಜನ ಮೇಳ ಮಗ, ಮುಟನ ಕಾಚೋ ಸಜನ ಮೇಳ ಮಗ, ಸಜನ ಮೇಳ ಮಕಾರೆ ಕೆನ್ನ ಸುಡಿನ ತಗ, ಏ ಸಜನ ಮೇಳ ಮಕಾರೆ ಕೆನ್ನ ಸುಡಿನ ತಗ, ಕೆನ್ನ ಕೆನ್ನ ಸುಡಿನ ತಗ, ಹರೆ ಕೆನ್ನ ಕೆನ್ನ ಸುಡಿನ ತಗ, ಹರೆ ಕೆನ್ನ ಕೆನ್ನ, ಹರೆ ಕೆನ್ನ ಕೆನ್ನ, ಹರೆ ಕೆನ್ನ ಕೆನ್ನ, ಏ ಕೆನ್ನ ಕೆನ್ನ, ಹರೆ ಕೆನ್ನ ಕೆನ್ನ, ಸಜನ ಮೇಳ ಮಕಾರೆ ಕೆನ್ನ ಸುಡಿನ ತಗ, ಸಜನ ಮೇಳ ಮಕಾರೆ ಕೆನ್ನ, ಏ ಸಜನ ಮೇಳ ಮಕಾರೆ ಕೆನ್ನ ಸುಡಿನ ತಗ, ಹೊಟವ ಕಾಚೋ ಸಜನ ಮೇಳ ಮಗ, ಮೊಟವ ಕಾಚೋ ಸಜನ ಮೇಳ ಮಗ, ಹೊಟವ ಕಾಚೋ ಏ ಸಜನ ಮೇಳ ಮಕಾರೆ ಕೆನ್ನ ಸುಡಿನ ತಗ, ಏ ಸಜನ ಮೇಳ ಮಕಾರೆ ಕೆನ್ನ ಕೆನ್ನ ಸುಡಿನ ತಗ, ಏ ಕೆನ್ನ ಕೆನ್ನ ಸುಡಿನ ತಗ, ಹರಿ ಕೆನ್ನ ಕೆನ್ನ ಸುಡಿನ ತಗ, ಏ ಕೆನ್ನ ಕೆನ್ನ ಸುಡಿನ ತಗ, ಮಿಸೀಜೋ ಸಜನ ಮೇಳು ಮಗ ಓ ಕಳ್ಯ ಮಿಸೀಜೋ ಸಜನ ಮೇಳು ಮಗ ಏ ಸಜನ ಮೇಳು ಮಗ ರೇ ಕೆನ್ನ ಸೋಡಿನ ತಗಾ